ನಮ್ಮ ಜಿಲ್ಲೆ ಎಲ್ಲ ಜಾನುವಾರುಗಳನ್ನ ಒಳ್ಳೆ ಹೋರಿಗಳನ್ನ ಉಪಯೋಗಿಸಿಕೊಂಡು ಅದರ ವೀರ್ಯದ ಮೂಲಕ ಮನೆ ಬಾಗಿಲಿಗೆ ರೈತರ ಮನೆ ಬಾಗಿಲಿಗೆ ಹೋಗಿ ಘನೀಕೃತ ವೀರ್ಯದವನ್ನು ಉಪಯೋಗಿಸಿಕೊಂಡು ಕೃತಗಳ ಮಾಧ್ಯಮದ ಮೂಲಕ ರೈತರ ಮನೆ ಬಾಗಿಲಿಗೆ ಹೋಗಿ ತಳಿ ಉನ್ನತಿ ಕಾರಣವನ್ನು ಕಾರ್ಯಕ್ರಮವನ್ನು ತೆಗೆದುಕೊಳ್ತಾ ಇದೆ. ಈ ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಜಾನುವಾರು ಸಾಧಾರಣದ ಇರಬಹುದು ಅಂದ್ರೆ ಅನಿಷ್ಟ ತಳಿ ಇರಬಹುದು, ಒಳ್ಳೆ ತಳಿ ಇರಬಹುದು, ಉತ್ಕೃಷ್ಟ ತಳಿ ಇರಬಹುದು, ಆ ತಳಿಗೆ ಅನುಗುಣವಾಗಿ ಅವನ ಒಂದು ಜಾನುವಾರುಗಳ ಉತ್ಪಾದಕತೆ ಹೆಚ್ಚಬೇಕು, ಅದರ ಮೂಲಕ ರೈತರ ಜೀವನಾಧಾರ ಸುಧಾರಿಸಬೇಕು, ಬರುವ ದಿನಗಳಲ್ಲಿ ರೈತರ ಆದಾಯ ದ್ವಿಗುಣಗೊಳ್ಳಬೇಕು ಅಂತ ಮಹತ್ವಾಕಾಂಕ್ಷೆ ಯೋಜನೆ ಇದಾಗಿದ್ದು ನಮ್ಮ ಜಿಲ್ಲೆ ಈ ಯೋಜನೆಯಡಿ ಆಯ್ಕೆ ಆಗಿರೋದಕ್ಕೆ ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಈ ಸಂತೋಷವನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಂಡು ನಿಮ್ಮೆಲ್ಲರಿಗೂ ನಾವು ಒಂದು ವಿನಂತಿ ಮಾಡ್ಕೊಳ್ಳೋದೇನಪ್ಪಾ ಅಂದರೆ ಈ ತಳಿಯ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬೇಕು ಅಂತ. ಈ ಕಾರ್ಯಕ್ರಮ 1 ಆಗಸ್ಟ್ 2021 ಪ್ರಾರಂಭ ಆಗಿ 2022 ಮೇವರೆಗೂ ಇರ್ತದೆ. ಈ ಒಂದು ಕಾರ್ಯಕ್ರಮದಡಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಅಂದ್ರೆ ಮೊದಲಿನ ಹಂತದಲ್ಲಿ ಕೆಲವು ಗ್ರಾಮಗಳಿತ್ತು, ಎರಡನೇ ಹಂತದಲ್ಲಿ 500 ಗ್ರಾಮಗಳಿತ್ತು, ಮೂರನೇ ಹಂತದಲ್ಲಿ ಸರ್ಕಾರ ಏನು ಆದೇಶ ಮಾಡಿದೆ ಅಂದ್ರೆ ಏನು ನಮ್ಮ ಜಿಲ್ಲೆಯಲ್ಲಿರುವಂತಹ ಎಲ್ಲ ಸುಮಾರು 692 ಗ್ರಾಮಗಳನ್ನು ಸುಮಾರು 201 ಕೃತಕರಣ ಕಾರ್ಯಕರ್ತರು ಮನೆ ಬಾಗಿಲಿಗೆ ಹೋಗಿ ಸೇವೆಯನ್ನು ಒದಗಿಸ್ತಾರೆ. ಆ ಸೇವೆಯನ್ನು ಒದಗಿಸುವ ಸಂದರ್ಭದಲ್ಲಿ ಕೃತಕರಣ ಮಾಡುವ ಜೊತೆ ಜೊತೆಗೆ ಪ್ರತಿಯೊಂದು ಜಾನುವಾರಕ್ಕೆ ಆಧಾರ ರೀತಿಯ ಒಂದು ಕಿವಿಯೋಲೆಯನ್ನು ತೊಡಗಿಸ್ತೀವಿ ನಾವು. ಅದಕ್ಕೆ ಆ ಕಿವಿಯೋಲೆಗೆ ನಾವು UID ಕಿಯೋಲೆ ಅಂತ ಹೇಳ್ತೀವಿ. ಅದನ್ನ ಆ ಜಾನುವಾರುಗಳಿಗೆ ಹಾಕೋದ್ರ ಜೊತೆಗೆ ಅದನ್ನ ಇನಾಫ್ ತಂತ್ರಜ್ಞಾನ ಅಂತ ಒಂದಿದೆ. ಇನಾಫ್ ತಂತ್ರಜ್ಞಾನ ಅಂದ್ರೆ ಇನ್ಫಾರ್ಮೇಶನ್ ನೆಟ್ವರ್ಕ್ ಫಾರ್ ಅನಿಮಲ್ ಪ್ರೊಡಕ್ಷನ್ ಅಂಡ್ ಮೇಂಟೆನೆನ್ಸ್ ಅಂತ ಹೇಳಿ, ಈ ಇನಾಫ್ ಪ್ರೊಡಕ್ಟಿವಿಟಿ ಅಂತ ಹೇಳಿ, ಈ ಇನಾಫ್ ತಂತ್ರಜ್ಞಾನದಲ್ಲಿ ನಾವು ಅದನ್ನು ಸೇರಿಸುವ ಮೂಲಕ ಪ್ರತಿಯೊಂದು ಜಾನುವಾರದ ಪ್ರತಿಯೊಂದು ಮಾಹಿತಿಯು ಯಾವುದೇ ಒಂದು ಪ್ರದೇಶದಲ್ಲಿ ಕೂಡ ಆ ವೆಬ್ಸೈಟ್ ಅಲ್ಲಿ ಹೋಗಿ ನಾವು NDDBದು ಏನು ವೆಬ್ಸೈಟ್ ಇದೆ ಇನಾಫ್ ತಂತ್ರಜ್ಞಾನಕ್ಕೆ ನಾವು ಅಳವಡಿಸಿದ ಮೇಲೆ ಆ ಇನಾಫ್ ತಂತ್ರಜ್ಞಾನದಲ್ಲಿ ಎಲ್ಲ ಅಂದ್ರೆ ಪ್ರತಿಯೊಂದು ಜಾನುವಾರು ಉತ್ಪಾದಕತೆ ಇರಬಹುದು ಅದರದ್ದು ಮತ್ತು ತಳಿ ಅಭಿವೃದ್ಧಿ ಇರಬಹುದು ಎರಡೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ತೊಡಗಿಸಲಿಕ್ಕೆ ಅವಕಾಶ ಅಂದ್ರೆ ತಂತ್ರಾಂಶದೊಳಗೆ ತಾವು ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಡಿಜಿಟಲ್ ರೂಪದೊಳಗೆ ಅದು ತಂತ್ರಜ್ಞಾನದ ಮಾಹಿತಿ ಇರ್ತದೆ. ಆ ಡಿಜಿಟಲ್ ರೂಪದಲ್ಲಿ ಇರುವಂತಹ ಮಾಹಿತಿಯನ್ನ ಪ್ರತಿಯೊಬ್ಬ ಮಾಲೀಕನು ಕೂಡ ನೋಡ್ಲಿಕ್ಕೂ ಅವಕಾಶ ಇರ್ತದೆ. ಪ್ರತಿಯೊಬ್ಬ ತಂತ್ರಜ್ಞಾನ ನೋಡ್ಲಿಕ್ಕೆ ಅಂದ್ರೆ ಅದ್ರ ಮಾಹಿತಿಯ ಜನರು ಯಾಕೆ ಅದನ್ನು ತಿಳ್ಕೋಬೇಕು ಅಂತಂದ್ರೆ ಈಗ ಆಧಾರ ಯಾವ ರೀತಿ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿದೆ, ಈ ಕಿವಿಯೋಲೆ ಕೂಡ ಪ್ರತಿಯೊಂದು ಜಾನುವಾರದ ಅವಿಭಾಜ್ಯ ಅಂಗ ಆಗಬೇಕು. ಉದ್ದೇಶ ಏನಪ್ಪಾ ಅಂತಂದ್ರೆ ಆ ಕಿವಿಯೋಲೆ ಇತ್ತು ಅಂದ್ರೆ ಅದು ಅಧಿಕೃತವಾದಂತಹ ಜಾನುವಾರು ಮೊದಲನೇದು, ಎರಡನೇದಂದ್ರೆ ಆ ಒಂದು ಅಧಿಕೃತ ಜಾನುವಾರದ ಎಲ್ಲ ಮಹತೆಯು ತಂತ್ರಾಂಶ ಲಭ್ಯವಿದೆ. ಅದನ್ನು ಯಾವುದೇ ರೀತಿ ಮುಂದಿನ ಸರಿ ಅವನು ತಳಿ ಅಭಿವೃದ್ಧಿಗಾಗಿ ಹೋಗ್ಬೋದು ಅಥವಾ ಲಸಿಕಾಕರಣಕ್ಕೆ ಹೋಗ್ಬೋದು, ಯಾವುದೇ ಮಾಹಿತಿ ಲಭ್ಯ ಇರುವುದರಿಂದ ಜಾನುವಾರ ಆರೋಗ್ಯ ಮತ್ತು ಅದರ ಉತ್ಪಾದಕತೆಯನ್ನ ಈ ನಾಫ್ ತಂತ್ರಜ್ಞಾನದಲ್ಲಿ ಅಳವಡಿಸುವ ಮೂಲಕ ಜಗತ್ತಿಗೆ ಅಂದ್ರೆ ಈ ವೆಬ್ಸೈಟ್ ಅಂತ ನಾವೇನು ಡಿಜಿಟಲೀಕರಣ ಮಾಡಿದ ಮೇಲೆ ಎಲ್ಲರಿಗೂ ಅದು ಲಭ್ಯ ಆಗ್ತದಲ್ಲ, ಈ ಲಭ್ಯವಾಗುವ ನಿಟ್ಟಿನಲ್ಲಿ ಬಹತ್ ಮಹತ್ವಾಕಾಂಕ್ಷೆ ಕಾರ್ಯಕ್ರಮ ನಮ್ಮ ಜಿಲ್ಲೆಯಲ್ಲಾಗಿದೆ, ರಾಜ್ಯದಲ್ಲಾಗಿದೆ, ರಾಷ್ಟ್ರದಲ್ಲಾಗಿದೆ. ರೈತರು ಯಾವುದೇ ರೀತಿ ಸಂದೇಹ ಪಡದೆ, ಯಾವುದೇ ರೀತಿ ಮುಜುಗರ ಪಡದೆ, ಯಾವುದೇ ರೀತಿ ಸಂಕೋಚ ಪಡದೆ ಮತ್ತು ಯಾವುದೇ ರೀತಿ ಭಯ ಪಡದೆ ಈ ಕಿವಿಯೋಲೆಯನ್ನು ತೊಡಗಿಸಿಕೊಂಡು ನಾವು ನಮ್ಮ ಕೃತಕರಣ ಸೌಲಭ್ಯವನ್ನು ಒದಗಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಂಡೆ. ಡಾಕ್ಟರ್, ಈಗಾಗಲೇ ಈ ಕಾರ್ಯಕ್ರಮ ಶುರುವಾಗಿದೆ, ಸುಮಾರು ತಾವು ಹೇಳದಂಗ ಆಗಸ್ಟ್ದಿಂದ ಇದನ್ನ ಮಾಡ್ಕೋತ ಬಂದಿರಿ, ಇಲ್ಲಿ ತನಕ ನಮ್ಮ ರೈತರ ಒಂದು ಪ್ರತಿಕ್ರಿಯೆ ಸ್ಪಂದನ ಈ ಕಾರ್ಯಕ್ರಮಕ್ಕೆ ಹೆಂಗದ ಅಂತೀರಿ? ಇನ್ನು ಏನು ಬದಲಾವಣೆಗಳಾಗಬೇಕಂತೀರಿ? ರೈತರಲ್ಲಿ ನಾವು ಅಪೇಕ್ಷೆ ಮಟ್ಟದಲ್ಲಿ ಸ್ಪಂದನೆ ಇದೆ, ಆದರೂ ಕೂಡ ಇದನ್ನು ಹೆಚ್ಚಿನ ಮಟ್ಟದಲ್ಲಿ ಆಗಬೇಕು. ಎರಡು ಕಾರಣಗಳಿದೆ. ಒಂದು, ನಮ್ಮ ಈ ಒಂದು ಭಾಗದಲ್ಲಿ ಕಿಲಾರ್ ಈ ರೀತಿ ಜಾನುವಾರುಗಳು ಸ್ವಲ್ಪ ಹೆಚ್ಚಿರೋದ್ರಿಂದ ಅವರು ಕಿವಿಯೋಲೆ ಹಾಕಿಸಿಕೊಳ್ಳಿಕ್ಕೆ ಸ್ವಲ್ಪ ಹಿಂಜರಿತಾರೆ. ಕಿವಿಯೋಲೆ ಮಹತ್ವವನ್ನ ನಾವು ಸಾಕಷ್ಟು ಬಾರಿ ಹೇಳಿದ್ರು ಕೂಡ ಕಿವಿಯೋಲೆ ಹಾಕಿಸಿಕೊಳ್ಳಿಕ್ಕೆ ಸ್ವಲ್ಪ ಹಿಂಜರಿಯೋದ್ರಿಂದ ಅದು ಒಂದ್ ಸ್ವಲ್ಪ ಹಿನ್ನಡೆ ಅನ್ಬೋದು. ಏನ್ ಕಾರಣ ಅಂತೀರಿ ಅದಕ್ಕೆ? ಕಿವಿಯೋಲೆ ಬ್ಯಾಡ್ ಅಂತ ಅನ್ನೋದಕ್ಕೆ ಏನ್ ಕಾರಣ ಅಂದ್ರೆ ಈ ದೊಡ್ಡ ದನಗಳಿಗೆ ಹಾಕ್ಸೋದ್ರಿಂದ ತಪ್ಪು ಕಲ್ಪನೆ ಅಷ್ಟೇ, ಅದು ಒಂದು ಕಿವಿಗೇನು ಗಾಯ ಆಗ್ತದೆ ಅದ್ರಿಂದ ತೊಂದರೆ ಆಗ್ತದೆ ಅಂತ ಹೇಳಿ, ಎರಡನೇದು ಮಾರಾಟಕ್ಕೆ ಅನುಕೂಲ ಆಗುದಿಲ್ಲ ಅಂತ ಹೇಳಿ, ಅದು ಒಂಥರ ಏನೋ ಅವರಿಗೆ ಒಂಥರ ಅದು ಇನ್ನು ಮುಜುಗರನೇ ಇದೆ. ಸೊ ಇದನ್ನ ಹೋಗಲಾಡಿಸ್ಲಿಕ್ಕೆ ಎಲ್ಲ ಸಮೂಹ ಮಾಧ್ಯಮಗಳನ್ನ ಎಲ್ಲ ರೀತಿಯ ಪ್ರಕಟಣೆಗಳ ಮೂಲಕ ಅವರನ್ನು ತಲುಪಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಸುಮಾರು 85% ಜಾನುವಾರುಗಳು ಈಗಾಗಲೇ 80-90 ಅನ್ಬೋದು ಅಷ್ಟು ಜಾನುವಾರುಗಳನ್ನು ಈಗಾಗಲೇ ನಾವು ಕಿವಿಯೋಲೆಯನ್ನು ತೊಡಗಿಸಿದೀವಿ. ಸೊ ಇದು ಒಂದು ಒಳ್ಳೆ ಯಶಸ್ಸಿನ ಮೆಟ್ಟಲ್ ಅಂತಾನೆ ಹೇಳ್ಬೋದು. ಇನ್ನು 10-15% ಇನ್ನು ಬರುವ ದಿನಗಳಲ್ಲಿ ಕೂಡ ನಾವು ತೊಡಗಿಸ್ಬಿಟ್ಟು ಈ ಕಾರ್ಯಕ್ರಮವನ್ನು 100% ಯಶಸ್ಸು ಪಡಿಸ್ತೀವಿ. ಜನರಿಗೆ ಇನ್ನೂ ಒಂದೇನಪ್ಪಾ ಅಂದ್ರೆ ಇಷ್ಟೆಲ್ಲಾ ತಂತ್ರಜ್ಞಾನ ಮುಂದುವರೆದ್ರು ಕೂಡ ಸ್ಥಳೀಯವಾಗಿ ಲಭ್ಯವಿರುವಂತಹ ಹೋರಿಗಳನ್ನು ಉಪಯೋಗಿಸಿಕೊಂಡು ಅದರ ಮೂಲಕ ನೈಸರ್ಗಿಕವಾದಂತಹ ಗರ್ಭಧಾರಣೆ ಮಾಡಿಕೊಳ್ಳಿಕ್ಕೆ ಇನ್ನೂ ಸ್ವಲ್ಪ ಮಟ್ಟದಲ್ಲಿ ಜನ ಅಂದ್ರೆ ಕೃತಕರಣ ಬಗ್ಗೆ ಇನ್ನೂ ಹೆಚ್ಚಿನ ಅವರಿಗೆ ಅರಿವು ಇಲ್ಲ, ಅದರಿಂದ ಕೈ ಹಾಕಿ ನಾವು ಕೃತಕರಣ ಮಾಡೋದ್ರಿಂದ ಏನು ಜಾನುವಾರಿ ಹಾನಿ ಇಂಥ ಸಣ್ಣ ಸಣ್ಣ ಅಲ್ಲಲ್ಲೇ ತಪ್ಪು ಕಲ್ಪನೆಗಳಿದ್ದಾವೆ, ಬಟ್ ತಪ್ಪು ಕಲ್ಪನೆ ನಿವಾರಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ಸನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಎಲ್ಲ ಸಿಬ್ಬಂದಿಯವರು ಎಲ್ಲ ಅಧಿಕಾರಿಗಳು ಹೆಚ್ಚಿನ ಸೇವೆಯನ್ನು ಕೊಡ್ತಾ ಇದ್ದಾರೆ. ನಾವು ಕೂಡ ಪ್ರತಿಯೊಂದು ವೇದಿಕೆಯಲ್ಲಿ ಪ್ರತಿಯೊಂದು ಪ್ರಕಟಣೆ ಮೂಲಕ ನಾವು ಜನರಿಗೆ ತಲುಪಿಸ್ತಾ ಇದ್ದೀವಿ. ಮತ್ತು ಯಾರ್ಯಾರು ಈ ಕೃತಜ್ಞ ಕಾರ್ಯಕರ್ತರಿರ್ತಾರೆ ಆ ಹಳ್ಳಿಗಳನ್ನು ಅನ್ವಯಿಸಿದ ಮೇಲೆ ಅವ್ರ ಬಗ್ಗೆ ಒಂದು ಕರಪತ್ರವನ್ನು ಹೊರಡಿಸಿ, ಮತ್ತು ಬೇರೆ ಬೇರೆ ರೀತಿ ಬ್ಯಾನರ್ಗಳ ಮೂಲಕ ಮತ್ತು ಗೋಡೆ ಬರಹಗಳ ಮೂಲಕ ಮತ್ತು ಈ ರೀತಿಯ ಸಮೂಹ ಮಾಧ್ಯಮಗಳನ್ನು ಸಂವಹನ ಮಾಧ್ಯಮಗಳನ್ನು ಉಪಯೋಗಿಸಿಕೊಂಡು ಅವ್ರ ಮೂಲಕ ತಲುಪಲಿಕ್ಕೂ ಕೂಡ ನಾವು ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಈಗ ಈಗ ತಳಿ ಉನ್ನತೀಕರಣ ಅಂತಂದಾಗ ಯಾವ ತಳಿಗಳ ಒಂದು ವೀರ್ಯವನ್ನ ತಾವು ಗರ್ಭಧಾರಣೆಗೆ ಉಪಯೋಗ ಮಾಡ್ತಾ ಇದ್ದೀರಿ ಸದ್ಯದ ಮಟ್ಟಿಗೆ ಹೇಳುವುದಾದ್ರೆ? ಎಲ್ಲಾ ಜಾನುವಾರು ಅಂದ್ರೆ ಎಮ್ಮೆ ಇರ್ಬೋದು, ಆಕಳ ಇರ್ಬೋದು, ಇಲ್ಲಿ ಇರುವಂತ ಎಲ್ಲಾ ತಳಿಗಳಿಗೂ ಬೇಕಾದಂತ ಅಂದ್ರೆ ಉದಾಹರಣೆಗೆ ಸುರ್ತಿ ಎಮ್ಮೆ ಇತ್ತು ಅಂದ್ರೆ ಸುರ್ತಿ ಎಮ್ಮೆಗೆ ಬೇಕಾದಂತ ಸುರ್ತಿ ಕೋಣದ ಘನೀಕೃತ ವೀರ್ಯದ ಕಡ್ಡಿಯನ್ನು ಉತ್ಕೃಷ್ಟ ಮಟ್ಟದ, ಅದಕ್ಕೆ ನಮಗೊಂದು ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ ನಾವು, ಅದೊಂದು ಆ ಮಟ್ಟದೇ ಇರಬೇಕು, ಆ ಗುಣಮಟ್ಟದ್ದೇ ಇರಬೇಕು ಅಂತೇಳಿ ಭಾರತ ಸರ್ಕಾರ ಕೆಲವೊಂದು ನಿಯಮಾವಳಿಗಳನ್ನು ಮಾಡಿದೆ ಮತ್ತು ನೀತಿಗಳನ್ನು ಮಾಡಿದೆ. ಅದರ ಅನ್ವಯ ನಮ್ಮದೇ ರಾಜ್ಯದ ಒಳ್ಳೊಳ್ಳೆ ನಮ್ಮದು ವೀರ ಸಂಕಲನ ಕೇಂದ್ರಗಳಿದ್ದಾವೆ, ಆ ವೀರ ಸಂಕಲನ ಕೇಂದ್ರ ಉತ್ಕೃಷ್ಟ ಕೋಣದ ಉತ್ಕೃಷ್ಟ ಹೋರಿಯ ವೀರ್ಯವನ್ನ ಅದನ್ನ ಘನೀಕೃತ ವೀರ್ಯದ ಕಡ್ಡಿಗಳನ್ನ ಅವರಿಂದ ಪಡೆದು ನಾವು ಈ ಒಂದು ಕಾರ್ಯಕ್ಕೆ ಉಪಯೋಗಿಸ್ತಾ ಇದೀವಿ. ಈ ಕಿಲಾರದ ದನ ಇದ್ರೆ ಕಿಲಾರದನ್ನೇ ಉಪಯೋಗಿಸ್ತೀವಿ, ಗಿರ್ ಇದ್ರೆ ಗಿರ್ರನ್ನೇ ಉಪಯೋಗಿಸ್ತೀವಿ, ಹೋಲ್ಸ್ಟೈನ್ ಫ್ರೀಜಿಯನ್ ಅಂತ ವಿದೇಶಿ ತಳಿ ಇದ್ರೆ ವಿದೇಶಿ ತಳಿಯ ವೀರ್ಯದ ಕಡ್ಡಿಯನ್ನೇ ಉಪಯೋಗಿಸ್ತೀವಿ, ಮತ್ತು ಅನಿರ್ದಿಷ್ಟ ತಳಿಗಳಿದ್ರೆ ಉದಾಹರಣೆಗೆ ಅನಿರ್ದಿಷ್ಟವಾದಂತಹ ಈಗ ಯಾವುದೋ ಜವಾರಿ ದನ ಅಂತ ಹೇಳ್ತೀವಿ, ಸ್ಥಳೀಯ ದನಗಳಿದ್ವು ಅಂತಂದ್ರೆ ಅದಕ್ಕೆ ಹಾಲು ಉತ್ಪಾದನೆ ಹೆಚ್ಚಾಗಲಿಕ್ಕೆ ನಾವು ಜರ್ಸಿ ಆಗಲಿ ಅಥವಾ HF ಆಗಲಿ ಉಪಯೋಗಿಸ್ತೀವಿ, ಇಲ್ಲಾಂದ್ರೆ ಅವ್ರಿಗೆ ಆಸಕ್ತಿ ಇತ್ತು ಅಂದ್ರೆ ನಮ್ಮ ಸ್ಥಳೀಯ ದನಗಳ ವೀರ್ಯದ ಕಡ್ಡಿಗಳನ್ನು ಕೂಡ ಉಪಯೋಗಿಸ್ತೀವಿ. ಸ್ಥಳೀಯ ಮತ್ತು ವಿದೇಶಿ ಎರಡೂ ತಾವು ಉಪಯೋಗ ಮಾಡ್ತಾ ಇದ್ದೀರಿ? ಯಾವ ತಳಿ ಇದೆ ಎಲ್ಲಾ ತಳಿಗಳಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅವಕಾಶ ಈ ಒಂದು ಹಂತದಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಉದಾಹರಣೆಗೆ ಅವರಲ್ಲಿ ಗಿರ್ ಆಕಳ ಇತ್ತು, ಗಿರ್ ಆಕಳಕ್ಕೆ ನಮ್ಮ ಒಂದು ತಳಿಯ ಅಭಿವೃದ್ಧಿ ನೀತಿ ಪ್ರಕಾರ ಗಿರ್ ನಮ್ಮ ವಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟದ್ದಲ್ಲ, ಬೇರೆ ಪ್ರದೇಶಕ್ಕೆ ಸಂಬಂಧಪಟ್ಟದ್ದು. ಆದರೂ ಕೂಡ ಗಿರ್ ಆಕಳವನ್ನ ನಾವು ಸಾಕಿದ್ರಂದ್ರೆ ಗಿರ್ ತಳಿಯ ವೀರ್ಯದ ಕಡ್ಡಿಯನ್ನ ಅವ್ರಿಗೆ ಕೊಟ್ಟು ಗಿರ್ಯ ತಳಿಯನ್ನೇ ಅಭಿವೃದ್ಧಿ ಪಡಿಸುವಂತ ಅವಕಾಶ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಡಗಿದೆ. ಇದರ ಜೊತೆಗೆ ನಮ್ಮಲ್ಲಿ ಏನು ಒಳ್ಳೆ ತಳಿಗಳು ಇರುವಂತಹದ್ದನ್ನ ಅಭಿವೃದ್ಧಿ ಮಾಡುವಂತಹದ್ದೇನಾದ್ರೂ ಯೋಜನೆ ಅದ ಇದರೊಳಗೆ? ಇದು ಯೋಜನೆ ಇರುವುದನ್ನೇ ತಳಿ ಉನ್ನತೀಕರಣ. ಉದಾಹರಣೆಗೆ ನಮ್ಮಲ್ಲಿ ಕಿಲಾರ ದನಗಳಿದಾವೆ, ನಮ್ಮ ಒಂದು ಹೆಮ್ಮೆ ತಳಿ ಅಂತ ಹೇಳ್ಬೋದು, ನಮ್ಮ ಭಾಗದಲ್ಲಿ ಹೆಮ್ಮೆ ತಳಿಯಪ್ಪ ಅಂದ್ರೆ ವಿಜಾಪುರ ಜಿಲ್ಲೆ ಅಂದ್ರೆ ಕಿಲಾರ್ ಅಂತ ಹೇಳ್ಬೋದು. ಅದೇ ರೀತಿ ನಾವು ಎಮ್ಮೆಗಳಲ್ಲಿ ಕೂಡ ಧಾರವಾಡ ಎಮ್ಮೆ ಅಂತಿದೆ, ಸುರ್ತಿ ಅಂತಿದೆ, ಮುರ್ರಾ ಅಂತಿದೆ, ಆಮೇಲೆ ನಮ್ಮಲ್ಲಿ ಜನರು ಈ ನಮ್ಮ ಗೋಳಿಗಾರ ಕೂಡ ಒಳ್ಳೊಳ್ಳೆ ಉತ್ತಮ ತಳಿ ಅಂತ ಎಮ್ಮೆಗಳನ್ನು ಸಾಕಿದ್ದಾರೆ. ಸೊ ಆ ತಳಿ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಬೇಕು ಅನ್ನೋದೇ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಉದಾಹರಣೆಗೆ ಕಿಲಾರ್ ತಳಿ ನಮ್ಮ ತಳಿ, ಅದು ನಶಿಸಿ ಹೋಗಬಾರದು ಅಂತ ಹೇಳಿ ನಾವು ಕಿಲಾರ್ ತಳಿಯ ವೀರ್ಯದ ಕಡ್ಡಿಯನ್ನೇ ಉಪಯೋಗಿಸಿಕೊಂಡು ನಮಗಿಲ್ಲಿ ಕೇವಲ ಹಾಲಿನ ಉತ್ಪಾದನೆ ಒಂದು ಮುಖ್ಯವಾಗಿ ಉದ್ದೇಶ ಇಟ್ಟುಕೊಳ್ಳದೇನೆ ಎಲ್ಲಾ ತಳಿಗಳನ್ನು ಅಭಿವೃದ್ಧಿ ಆಗಬೇಕು. ನಮ್ಮ ದೇಶೀಯ ಒಂದು ಹೆಮ್ಮೆ ತಳಿಗಳಿಂದ ಅವು ಉಳಿಬೇಕು, ಅನಿರ್ದಿಷ್ಟ ತಳಿಗಳಿಂದ ಉತ್ಪಾದಕತೆ ಹೆಚ್ಚಾಗಬೇಕು. ಅಂದ್ರೆ ನಮ್ಮ ತಳಿಗಳಂದ್ರೆ ನಮ್ಮ ಸಂಸ್ಕೃತಿಯ ನಮ್ಮ ಪರಂಪರೆ ಒಂದು ಸಂಕೇತ. ಉದಾಹರಣೆ ಕಿಲಾರ್ ತಳಿಯಪ್ಪ, ಕಿಲಾರ್ ದನ ನಮ್ಮಲ್ಲಿ ಮನೆಯಾಗ ಸಾಕಿದ್ರೆ ಇವತ್ತಿಗೂ ಕೂಡ ಹಳ್ಳಿಯಲ್ಲಿ 5-10 ಲಕ್ಷ ಲಕ್ಷ ಹೇಳ್ತಾರೆ ಅದಕ್ಕೆ, ಯಾಕಂದ್ರೆ ಅಷ್ಟು ಹೆಮ್ಮೆ ಪಡ್ತಾರೆ ಅದನ್ನು, ಅಷ್ಟು ಚೆನ್ನಾಗಿ ಸಾಕ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ರೀತಿ ಇರಬೇಕಾದ್ರೆ ಆ ತಳಿಯನ್ನು ಉಳಿಸಿ ಬೆಳೆಸುವಂತಹದ್ದು ಎಲ್ಲ ರೈತಾಪಿ ಜನರ ಜೊತೆಗೆ ಸರ್ಕಾರದ ಕರ್ತವ್ಯ, ಸರ್ಕಾರದ ನಮ್ಮ ಇಲಾಖೆ ಕರ್ತವ್ಯ ಕೂಡ ಈ ಕಾರ್ಯಕ್ರಮದಲ್ಲಿ. ಅದೇ ಕಾರಣಕ್ಕಾಗಿ ಕಿಲಾರ್ ದನಗಳಿದ್ದು ಅಂದ್ರೆ ಕಿಲಾರ್ ತಳಿಯ ವೀರ್ಯದ ಕಡ್ಡಿಗಳನ್ನು ಉಪಯೋಗಿಸಬೇಕು ಅನ್ನೋಂತ ಅಂಶ ಕೂಡ ಈ ಕಾರ್ಯಕ್ರಮದಲ್ಲಿ ಅಡಗಿದೆ. ಸರ್, ಈಗ ಇದು ಉನ್ನತೀಕರಣ ಕಾರ್ಯಕ್ರಮ ಇರುವುದರಿಂದ, ಯೋಜನೆ ಇರುವುದರಿಂದ, ಎಲ್ಲಾ ದೃಷ್ಟಿಯಿಂದಲೂ ತಳಿಗಳ ಒಂದು ಉನ್ನತೀಕರಣ, ಅದರ ಸಾಮರ್ಥ್ಯ ಉನ್ನತೀಕರಣ ಮಾಡುವಂತಹದ್ದು, ಆಮೇಲೆ ಏನು ಉತ್ಪನ್ನ ಬರ್ತದ, ಹಾಲಿನ ಉತ್ಪನ್ನ ಇರಬಹುದು, ಸಂಬಂಧಿಸಿದಂತಹ ಉತ್ಪನ್ನಗಳಿರಬಹುದು, ಅವುಗಳ ಉನ್ನತೀಕರಣ ಆಗುವಂತಹದ್ದನ್ನ ನಾವು ಈ ಯೋಜನೆ ಒಳಗೆ ನೋಡ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದೊಳಗೆ ಈ ಎತ್ತುಗಳಿದ್ದು ಅಂತಂದ್ರೆ ಅವುಗಳ ಕೆಲಸದ ಸಾಮರ್ಥ್ಯ ಹೆಚ್ಚು ಮಾಡುವಂತಹದ್ದಾಗಿರ್ಬೋದು, ಶ್ರಮ ಆಗುವಂಥದ್ದು ಹೆಚ್ಚಾಗ ಮಾಡುವಂಥದ್ದಾಗಿರ್ಬೋದು, ಹಾಲಿನ ಉತ್ಪಾದನೆ ಹೆಚ್ಚು ಮಾಡುವಂಥದ್ದಿರ್ಬೋದು, ಇಂಥ ಒಂದು ಸಂದರ್ಭದೊಳಗೆ ಎಷ್ಟು ಅವುಗಳ ಸಾಮರ್ಥ್ಯ ಹೆಚ್ಚಾಗ್ತದೆ, ಎಷ್ಟು ಉತ್ಪನ್ನ ಹೆಚ್ಚಾಗ್ತದೆ, ಅದ್ರ ಬಗ್ಗೆ ಏನಾದರೂ ತಾವು ಹೇಳ್ಬೋದು? ಇಲ್ಲೇ ಉತ್ಪನ್ನ ಹೆಚ್ಚಾಗಬೇಕು ದೃಷ್ಟಿಯಿಂದ ಹಾಲಿನ ಉತ್ಪನ್ನವನ್ನೇ ನಾವು ಒಂದು ಒಂದು ಅಂಶವಾಗಿ ಒಂದು ಘಟಕವಾಗಿ ತೆಗೆದುಕೊಂಡೆ ನಾನು ನಿಮಗೆ ಉದಾಹರಣೆ ಮಾನಕವಾಗಿ ಒಂದು ಮಾಪಕ ಅಂತ. ಅದ್ರ ಪ್ರಕಾರ ತಗೊಂಡ್ರೆ ಉದಾಹರಣೆಗೆ ನಮ್ಮಲ್ಲಿ ಒಂದು ಜವಾರಿ ಆಕಳ ಇದೆ, ಅದು ಒಂದು 2 ಲೀಟರ್ ಹಾಲು ಕೊಡ್ತದೆ. ಅದಕ್ಕೆ ನಾವು ವಿದೇಶಿ ತಳಿಯ ಒಂದು HF ತಳಿಯ ವೀರ್ಯದ ಕಡ್ಡಿಯನ್ನು ಉಪಯೋಗಿಸ್ತೀವಿ. ಆ ವಿದೇಶಿ ತಳಿ 10 ಲೀಟರ್ ಹಾಲು ಕೊಡ್ತಾ ಇರಂತ, ವಿದೇಶಿ ತಳಿಯ 15 ಲೀಟರ್ ಕೊಡಂತ ವಿದೇಶಿ ತಳಿಯ ಇರ್ತಂತ 10 ಲೀಟರ್ ಉದಾಹರಣೆ ತೆಗೆದುಕೊಳ್ಳೋಣ. ಸೊ 10 ಲೀಟರ್ ತಗೋಬೇಕಾದ್ರೆ 2 ಲೀಟರ್ ಕೊಡುವಂತಹ ಜವಾರಿ ತಳಿಗೆ ನಾವು ವೀರ್ಯದ ಕಡ್ಡಿಯನ್ನು ಉಪಯೋಗಿಸಿಕೊಂಡು ವೀರ್ಯ ಕೃತಗರಣೆ ಮಾಡಿ ತಳಿ ಸಂಕರಣ ಮಾಡಿದಾಗ ಅದರಿಂದ ಬರುವಂತ ಅನುವಂಶ ಗುಣಗಳು ಎರಡು ರೀತಿ ಇರ್ತವೆ. ನಾವು ಒಂದು ಫಿನೋಟಿಪಿಕ್ ಅಂತ ಹೇಳ್ತೀವಿ, ಇನ್ನೊಂದು ಜಿನೋಟಿಪಿಕ್ ಅಂತ. ಫಿನೋಟಿಪಿಕ್ ಅಂದ್ರೆ ಹೊರಗಡೆ ಕಾಣುವಂತ ಲಕ್ಷಣಗಳು, ಜಿನೋಟಿಪಿಕ್ ಅಂದ್ರೆ ಉತ್ಪಾದಕತೆ ಸೇರಿದಂತೆ ಬೇರೆ ರೀತಿಯ ಲಕ್ಷಣಗಳು. ಸೊ ಉತ್ಪಾದಕತೆ ಒಂದು ಮಾನದಂಡವಾಗಿ ತೆಗೆದುಕೊಂಡಾಗ ಉತ್ಪಾದಕತೆಯಲ್ಲಿ ಜವಾರಿ ಆಕಳು ಎರಡು ಲೀಟರ್ ಹಾಲು ಕೊಡ್ತಿದ್ರೆ ಅಲ್ಲಿಂದ ಒಂದು ಲೀಟರ್ ಇದಕ್ಕೆ ನೆಕ್ಸ್ಟ್ ಕರುಗ್ ಬರ್ತದೆ, ಅದು ಹತ್ತು ಲೀಟರ್ ಕೊಡ್ತಿದ್ರೆ ಅದರಿಂದ ಅದರ ಅರ್ಧದಷ್ಟು ಅಂದ್ರೆ ಐದು ಲೀಟರ್ ಹಾಲು ಕೊಡ್ತದೆ. ಅಂದ್ರೆ ಈ ಎರಡೂ ಏನು ಸಂಕೀರ್ಣದಿಂದ ಅಂದ್ರೆ ಕೃತಗಣೆ ಮಾಡೋ ಮೂಲಕ ಏನು ತಳಿ ಸಂಕೀರ್ಣ ಮಾಡ್ತೀವಿ ಅದರಿಂದ ಹುಟ್ಟುವಂತ ಹೆಣ್ಣು ಕರು ಮುಂದಿನ ದಿನಗಳಲ್ಲಿ ಕನಿಷ್ಠ ಆರು ಲೀಟರ್ ಹಾಲು ಕೊಡುವಂತ ಉತ್ಪಾದಕತೆ ಮಟ್ಟವನ್ನ ಇರುವಂತ ಕರು ಅದು ಆಗ್ತದೆ. ಅದನ್ನ ಒಂದು ಬೇಕಾದಂತ ಲಸಿಕಾ ಕಾರ್ಯಕ್ರಮ ಆಗಲಿ, ಅದಕ್ಕೆ ಬೇಕಾದಂತ ಆರೋಗ್ಯ ಕಾರ್ಯಕ್ರಮ ಆಗಲಿ, ಅದನ್ನ ಪಶುಪಾಲನೆ ಕಾರ್ಯಕ್ರಮಗಳಲ್ಲಿ ಎಲ್ಲವನ್ನು ಮಾಡಬೇಕಾಗ್ತದೆ. ಅದ್ರ ಜೊತೆ ಜೊತೆಗೆ ಅದನ್ನ ಮಾಡುವುದ್ರ ಜೊತೆಗೆ ಆ ಅನುವಂಶಿಕವಾಗಿ ಜಿನೋಟಿಪಿಕ್ ಕ್ಯಾರೆಕ್ಟರ್ ಅಂತ ಏನ್ ಹೇಳ್ತೀವಿ, ಕನಿಷ್ಠ ಆರು ಲೀಟರ್ ಹಾಲು ಕೊಡುವಂತ ಅದು ಹಸು ಅಥವಾ ರಾಸು ಅಥವಾ ಜಾನುವಾರು ಅಥವಾ ಆಕಳ ಅದಾಗ್ತದೆ. ಸೊ ಇದರಿಂದ ಒಂದು ಎರಡು ಲೀಟರ್ ಹಾಲು ಪಡೆಯುವಂತ ಒಬ್ಬ ರೈತಾಪಿ ಜನ, ಅನಿರ್ದಿಷ್ಟ ತಳಿ ಹೊಂದಿದ ರೈತಾಪಿ ಜನರು, ಈ ರೀತಿ ವಿದೇಶಿ ತಳಿಯ ಉತ್ಕೃಷ್ಟ ಗುಣಗಳು ಉಳ್ಳಂತ ನಾವು ವೀರ್ಯದ ಕಡ್ಡಿಯನ್ನು ಉಪಯೋಗಿಸಿದಾಗ ಸಾಮಾನ್ಯವಾಗಿ ಎರಡು ಪಟ್ಟಲ್ಲ ಮೂರು ಪಟ್ಟು ಆದಾಯ ಹೆಚ್ಚಾಗ. ಸೊ ಬರುವ ದಿನಗಳಲ್ಲಿ ಒಂದನೇ ಸಂತತಿ, ಎರಡನೇ ಸಂತತಿ, ಮೂರನೇ ಸಂತತಿ ಹೀಗೆ ನಾವು ಬೇರೆ ಬೇರೆ ಮಾಡ್ತಾ ಹೋದಾಗ ನಾವು ಒಂದು ನೂರಕ್ಕೂ ನೂರು ವಿದೇಶಿನ ಬೆಳೆಸಬೇಕು ಅಂತ ನಮ್ಮ ಉದ್ದೇಶ ಇಲ್ಲ. ಯಾಕಂದ್ರೆ ಯಾವಾಗ ತಳಿ ಸಂಕೀರ್ಣ ಆಗ್ತದೆ ಆ ತಳಿ ಸಂಕೀರ್ಣದ ಮಟ್ಟವನ್ನ ನಾವು ಒಂದು ಹಂತದಲ್ಲಿ ಅದನ್ನು ನಿರ್ಧಾರ ಮಾಡ್ತೀವಿ. ಅಂದ್ರೆ ಎರಡನೇ ಹಂತ ಮೂರನೇ ಹಂತ ದಾಟಿದ ಮೇಲೆ ತಳಿ ಸಂಕೀರ್ಣ ಅದೇ ವೀರ್ಯದ ಕಡ್ಡಿಯನ್ನು ನಾವು ಉಪಯೋಗಿಸಂಗಿಲ್ಲ. ಉದ್ದೇಶ ಏನಪ್ಪ ಅಂದ್ರೆ ಆ ಒಂದು ವಿದೇಶಿ ರಕ್ತದ ಗುಣಮಟ್ಟವನ್ನ ಕಾಯ್ಕೊಳ್ಳೋರ ಜೊತೆ ಜೊತೆಗೆ ವಿದೇಶಿ ಗುಣಗಳು ಜಿನೋಟಿಪಿಕ್ ಗುಣಗಳೆಲ್ಲ ಅದಕ್ಕೆ ಬಂದು ಅಂದ್ರೆ ಬರುವ ದಿನಗಳಲ್ಲಿ ಆರೋಗ್ಯ ಸ್ಥಿತಿಯಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗಬಹುದು, ಏರುಪೇರು ಆಗುವ ದೃಷ್ಟಿಯಿಂದ ಏನು ನಾವು ಮಿಶ್ರ ತಳಿಗಳಂತ ಏನ್ ಹೇಳ್ತೀವಿ ಮಿಶ್ರ ತಳಿವನ್ನು ಮಾಡಲಿಕ್ಕೂ ಕೂಡ ಒಂದು ಮಾನದಂಡ ಉಪಯೋಗಿಸಿಕೊಂಡು ಗರಿಷ್ಠ ಮಟ್ಟ ಏನು ಅದರಿಂದ ಉತ್ಪಾದಕತೆ ಸಿಗಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ವೈಜ್ಞಾನಿಕವಾಗಿ ಈ ಕೃತಗಳ ಕಾರ್ಯವನ್ನು ಅಳವಡಿಸಿಕೊಂಡು ಬರುವ ದಿನಗಳಲ್ಲಿ ರೈತಾಪಿಗೆ ಈ ಕಾರ್ಯಕ್ರಮದ ಸಂಪೂರ್ಣ ಲಾಭ ತೊಡಬೇಕು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೀಯ ತಳಿ ಅಭಿವೃದ್ಧಿ ನೀತಿ, ರಾಜ್ಯ ತಳಿ ಅಭಿವೃದ್ಧಿ ನೀತಿ, ಸ್ಥಳೀಯವಾದಂತ ಅನಿರ್ದಿಷ್ಟ ತಳಿಗಳನ್ನ ಉತ್ತಮೀಕರಣ ಮಾಡುದು ಮತ್ತು ಹೆಚ್ಚು ಹಾಲು ಕೊಡುವಂತ ದನಗಳು ಇನ್ನೂ ಹೆಚ್ಚು ಹಾಲು ಕೊಡುವ ರೀತಿಯಲ್ಲಿ ಈ ತಳಿ ಉನ್ನತೀಕರಣವನ್ನು ಮಾಡಿಕೊಂಡು ಏನು ಇದು ರಾಷ್ಟ್ರೀಯ ಕೃತಗಳ ಕಾರ್ಯಕ್ರಮ ಮೂರನೇ ಹಂತ ನಮ್ಮ ಜಿಲ್ಲೆಯಲ್ಲಿದೆ, ಇದರಿಂದ ರೈತಾಪಿ ಜನರ ಆದಾಯ ಬರುವ ದಿನಗಳಲ್ಲಿ ಅಂದ್ರೆ ಈ ಹತ್ತು ತಿಂಗಳಲ್ಲೇನೆ ಅದ್ರ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಬರುವ ದಿನಗಳಲ್ಲಿ ನೀವು ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಷ್ಟ್ರದ ಒಂದು ಮಹತ್ವಾಕಾಂಕ್ಷೆ ಕಾರ್ಯಕ್ರಮ ಏನಪ್ಪ ಅಂದ್ರೆ ರೈತಾಪಿ ಜನರು 2025ಕ್ಕೆ ಆದಾಯ ದ್ವಿಗುಣಗೊಳ್ಳಬೇಕು ಅನ್ನೋಂತ ಏನು ದೃಷ್ಟಿನಲ್ಲಿ ಇದೊಂದು ಮಹತ್ವವಾದಂತ ಹೆಜ್ಜೆ ಇದೆ ಅಂತ ಹೇಳ್ಬೋದು. ಅಂದ್ರೆ ಅವುಗಳ ಸಾಮರ್ಥ್ಯ ಹೆಚ್ಚಾಗುವಂತದ್ದು ಅದರ ಜೊತೆಗೆ ಇಳುವರಿ ಹೆಚ್ಚಾಗುವಂತದ್ದು ಬಹಳ ಅದ್ಭುತವಾದಂತಹ ಒಂದು ಯೋಜನೆ ಇದು. ನಮ್ಮ ರೈತರು ಈ ವಿಚಾರಗಳನ್ನು ಗಮನಿಸಿ ಈ ಕಾರ್ಯಕ್ರಮಕ್ಕೆ ಸ್ಪಂದನೆ ಕೊಡಬೇಕು. ಅವರು ತಮ್ಮ ಎಲ್ಲ ತಳಿಗಳನ್ನು ಉನ್ನತೀಕರಣ ಮಾಡಿಸಿಕೊಳ್ಳುವಂತಹ ಒಂದು ನಿಟ್ಟಿನೊಳಗೆ ಏನು ಯೋಜನೆ ಇದೆ ಇದಕ್ಕೆ ಅವರು ಸಂಪೂರ್ಣವಾಗಿ ಸಹಕರಿಸಿ ಆ ಕೆಲಸವನ್ನು ಸಂಪೂರ್ಣವಾಗಿ ಆಗುವಂಗೆ ಸಹಕಾರ ನೀಡಬೇಕಾಗ್ತದೆ. ಇಲ್ಲಿ ಇನ್ನೊಂದು ವಿಚಾರ ಬರ್ತದೆ ಡಾಕ್ಟರ್, ಏನಪ್ಪ ಅಂತಂದ್ರೆ ಸಾಮರ್ಥ್ಯ ಅಂತಂದಾಗ ಅವುಗಳ ಒಂದು ರೋಗ ನಿರೋಧಕ ಶಕ್ತಿ, ಆರೋಗ್ಯ ಕೂಡ ಸುಧಾರಣೆ ಆಗುವಂತಹ ಒಂದು ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿಕೊಂಡಿದ್ದೀರಿ ಅಂತ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಯಾವಾಗ ಸಂಕರಣ ಆಗ್ತದ ಆ ಸಮಯದೊಳಗೆ ಒಳ್ಳೆ ಒಂದು ತಳಿಗಳ ಗುಣಗಳು ಏನಿರ್ತಾವ ಅವು ನಮ್ಮ ಲೋಕಲ್ ತಳಿಗಳಿಗೆ ಬರ್ತಾವ, ಹಿಂಗಾಗಿ ಅವುಗಳ ಆರೋಗ್ಯ ಸುಧಾರಣೆ ಆಗುವಂಥದ್ದು, ರೋಗ ನಿರೋಧಕ ಶಕ್ತಿ ಬರುವಂಥದ್ದು, ಆಮೇಲೆ ಇವು ಆರೋಗ್ಯದ ಮೇಲೆ ಏನು ಖರ್ಚು ಆಗ್ತಾ ಇದೆ ಅದನ್ನು ಕೂಡ ಕಡಿಮೆ ಮಾಡುವಂಥದ್ದು ಕೆಲಸ ಆಗ್ತಾ ಇದೆ. ಹೌದು, ಇದ್ರ ಬಗ್ಗೆ ತಾವೇ ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಇನ್ನೊಂದು ಸ್ವಲ್ಪ ವಿಸ್ತಾರವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಒಂದು ಎರಡು ರೀತಿ ಕಾರ್ಯಕ್ರಮಗಳು ನಮ್ಮ ಇಲಾಖೆಯಲ್ಲಿ ಅನುಷ್ಠಾನಗೊಳ್ತಾ ಇದೆ. ಒಂದು ರಾಷ್ಟ್ರೀಯ ಜಾನುವಾರುಗಳ ರೋಗಗಳ ನಿಯಂತ್ರಣ ಕಾರ್ಯಕ್ರಮ, ಇನ್ನೊಂದು ರಾಷ್ಟ್ರೀಯ ಕೃತಗಣ ಕಾರ್ಯಕ್ರಮ. ಸೊ ರಾಷ್ಟ್ರೀಯ ಕೃತಗಣ ಕಾರ್ಯಕ್ರಮ ಬಗ್ಗೆ ಸಾಕಷ್ಟು ನಾನು ನಿಮಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ. ಇನ್ನು ರಾಷ್ಟ್ರೀಯ ಜಾನುವಾರು ರೋಗಗಳ ನಿಯಂತ್ರಣ ಕಾರ್ಯಕ್ರಮ ಕೂಡ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ, ಭಾರತದಲ್ಲಿ ಅನುಷ್ಠಾನಗೊಳ್ತಾ ಇದೆ. ಈ ಕಾರ್ಯಕ್ರಮದಡಿ ಸಾಮಾನ್ಯವಾಗಿ ಜಾನುವಾರುಗಳಿಗೆ ಬರುವಂತಹ ರೋಗಗಳಿಗೆ ಅಂದ್ರೆ ಕಾಲ್ಬ್ಯಾನ್ ಬ್ಯಾನ್ ಇರಬಹುದು, ಇತ್ತೀಚೆಗೆ ಹೊಸದಾಗಿ ಆಡ್ ಆಗಿರುವಂತಹ ಅಂದ್ರೆ ಹೊಸದಾಗಿ ನಾವು ಅದಕ್ಕೆ ಲಸಿಕೆ ಹಾಕುವಂತ ಕಾರ್ಯಕ್ರಮ ಅನುಷ್ಠಾನಗೊಳ್ತಾ ಇದೆ, ಅದು ಕಂದು ರೋಗ ಇರಬಹುದು. ಸೊ ಈ ರೀತಿ ರೋಗಗಳಿಗೂ ಕೂಡ ಉಚಿತವಾಗಿ ರೈತರ ಮನೆ ಬಾಗಿಲಿಗೆ ಹೋಗಿ ಲಸಿಕೆ ಹಾಕುವಂತ ಕಾರ್ಯಕ್ರಮ ನಮ್ಮ ರಾಷ್ಟ್ರದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ತಾ ಇದೆ. ಸಾಮಾನ್ಯವಾಗಿ ಕಾಲ್ಬಾಯಿ ಮೇಲೆ ಲಸಿಕೆ ಬಗ್ಗೆ ಹೇಳಬೇಕು ಅಂದ್ರೆ ರೈತರಲ್ಲಿ ಎರಡು ರೀತಿ, ಒಂದು ಕೆಲಸ ಮಾಡುವ ಜಾನುವಾರುಗಳಲ್ಲಿ ಅದರದ್ದು ಏನು ಶ್ರಮಿಕ ಸಾಮರ್ಥ್ಯ ಏನಿರುತ್ತೆ ಅದು ಕಡಿಮೆ ಆಗ್ತದೆ. ಇನ್ನು ಹಾಲು ಕೊಡುವಂತಹ ಜಾನುವಾರುಗಳಲ್ಲಿ ಹಾಲು ಉತ್ಪಾದಕತೆ ಕಡಿಮೆ ಆಗಿ ಬರುವ ದಿನಗಳಲ್ಲಿ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತೆ. ಇದಕ್ಕೆ ಮುನ್ನೆಚ್ಚರಿಕೆ ರೂಪವಾಗಿ ಯಾವ ರೀತಿ ಉಚಿತವಾಗಿ ನಾವು ಕೃತಗಣನೆ ಮಾಡ್ತೀವಿ ಅದೇ ರೀತಿ ಉಚಿತವಾಗಿ ಲಸಿಕೆ ಹಾಕುವಂತ ಕಾರ್ಯಕ್ರಮ ಕೂಡ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಮೊದಲನೇ ಹಂತ ಕಾರ್ಯಕ್ರಮ ಆಗಿದೆ, ಎರಡನೇ ಹಂತ ಕಾರ್ಯಕ್ರಮ ಇಷ್ಟರಲ್ಲೇ ಪ್ರಾರಂಭವಾಗೋದಿದೆ. ಸೊ ಆ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮ್ಮ ವಿನಂತಿ ಏನಪ್ಪ ಅಂದ್ರೆ, ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಸಂದೇಹವಿಲ್ಲದೇ ಜಾನುವಾರು ಆರೋಗ್ಯ ದೃಷ್ಟಿಯಿಂದ ಲಸಿಕೆಯನ್ನು ಹಾಕಿಸಿಕೊಳ್ಬೇಕು ಅಂತ ವಿನಂತಿ ಮಾಡ್ತೀವಿ. ಡಾಕ್ಟರ್, ಒಂದು ಕುತೂಹಲಕ್ಕೆ ನಾನು ಕೇಳ್ತಾ ಇದ್ದೀನಿ, ಏನಪ್ಪ ಅಂತಂದ್ರೆ, ತಾವಂತೂ ಈಗ ಐಡೆಂಟಿಫೈ ಮಾಡಿದ್ದು, ಗುರುತು ಹಿಡಿದ ಅಂತ ಏನು ಒಳ್ಳೆ ತಳಿಗಳದಾವ, ಅವುಗಳ ವೀರ್ಯವನ್ನ ತಾವು ಉಪಯೋಗ ಮಾಡ್ತಾ ಇದ್ದೀರಿ ಉನ್ನತೀಕರಣ ಸುಧಾರಣೆ ಮಾಡುವಂತಹ ಒಂದು ಕಾರ್ಯಕ್ರಮದೊಳಗೆ. ಈಗ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಕಡೆ ಜಾತ್ರೆಗಳಾಗ್ತಾವ, ಸಾಕಷ್ಟು ಕಡೆ ಪ್ರದರ್ಶನಗಳಾಗ್ತಾವ, ಜಾನುವಾರುಗಳ ಪ್ರದರ್ಶನ ನಡೀತಾ ಇರ್ತಾವ. ಇಂಥ ಒಂದು ಸಂದರ್ಭದೊಳಗೆ ಕೇಳ್ತಾ ಇರ್ತೀವಿ ನಾವು, 1 ಕೋಟಿಯ ಜಾನುವಾರು ಇದೆ, 5 ಕೋಟಿಯ ಜಾನುವಾರು ಇದೆ, ಬಹಳ ಅದ್ಭುತವಾದಂತಹ ಒಂದು ಶಕ್ತಿ ಸಾಮರ್ಥ್ಯ ಇರುವಂತಹ ಜಾನುವಾರುಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂಥ ಜಾನುವಾರುಗಳ ವೀರ್ಯವನ್ನ ಉಪಯೋಗ ಮಾಡುವಂತಹದ್ದು ಏನಾದರೂ ಯೋಜನೆ ಇದ್ರೊಳಗೆ ಅದನ್ನ ಹೆಂಗಂತ? ವಿಶೇಷವಾಗಿ ಈ ಜಾನುವಾರುಗಳಿಗೆ ಕೃತಜ್ಞ ಕಾರ್ಯಕ್ರಮಕ್ಕೆ ನಾವೇನು ವೀರ್ಯದ ಕಡ್ಡಿಯನ್ನು ಉಪಯೋಗಿಸ್ತೇವೆ, ಆ ವೀರ್ಯದ ಕಡ್ಡಿಯನ್ನ ಉತ್ಕೃಷ್ಟ ತಳಿಯ ಜಾನುವಾರುಗಳಿಂದ ಪಡೆದಂತ ವೀರ್ಯದಿಂದ ತಯಾರಿಸಿದ ವೀರ್ಯದ ಕಡ್ಡಿಗಳಿರ್ತಾವ. ಅಂದ್ರೆ ಉದಾಹರಣೆಗೆ ನಾವು ಕಿಲಾರ್ ತೆಗೆದುಕೊಂಡ್ರೆ, ಕಿಲಾರ್ ಇಡೀ ನಮ್ಮ ರಾಜ್ಯ ಎಲ್ಲಿ ಕಿಲಾರ್ ಒಳ್ಳೆ ತಳಿಗಳು ಸಿಗ್ತಾವ ಅಲ್ಲಿ ಹೋಗಿ ಒಳ್ಳೆ ಹೋರಿಗಳನ್ನ ಆಯ್ಕೆ ಮಾಡಿ ಆ ಹೋರಿಗಳಿಂದ ಪಡೆದಂತ ವೀರ್ಯವನ್ನ ಘನೀಕೃತ ವೀರ್ಯದ ಕಡ್ಡಿಗಳನ್ನ ಮಾರ್ಪಡಿಸಿ ಆ ವೀರ್ಯದ ಕಡ್ಡಿಗಳನ್ನ ಉಪಯೋಗಿಸುವಂತ ಕಾರ್ಯಕ್ರಮ ಇದೆ. ಅದೇ ರೀತಿ ವಿದೇಶಿ ತಳಿಗಳಿದ್ರು ಕೂಡ ಉತ್ಕೃಷ್ಟ ತಳಿ ಅಂದ್ರೆ ಆ ಒಂದು ವಿದೇಶಿ ತಳಿಗಳಲ್ಲೇನೆ ಅಂದ್ರೆ ಗರಿಷ್ಠ ಮಟ್ಟ ಇಷ್ಟು ಹಾಲು ಕೊಡ್ತಿರಬೇಕು ಅಂತ ಒಂದು ಮಾನದಂಡವನ್ನೇ ಸರ್ಕಾರ ನಿಗದಿಪಡಿಸಿಬಿಟ್ಟಿದೆ. ಸೊ ಆ ರೀತಿ ಹಾಲುಗಳನ್ನ ಕೊಡುವಂತದ್ದು ಇಲ್ಲಿ ನೀವು 1 ಕೋಟಿ 2 ಕೋಟಿ ಅಂತ ಹೇಳ್ತಾರೆ, ಅದನ್ನ ನಮ್ಮ ಮಾನದಂಡ ಇಲ್ಲಿಲ್ಲ. ನಮ್ಮ ಮಾನದಂಡ ಏನಿದೆಯಪ್ಪ ಅಂತಂದ್ರೆ ಅದು ಕೊಡುವಂತ ಹಾಲಿನ ಗುಣಮಟ್ಟ ಮತ್ತು ಹಾಲಿನ ಪ್ರಮಾಣ. ಈ ಒಂದು ಹಾಲಿನ ಅದು ಏನು ಗರಿಷ್ಠ ಮಟ್ಟದಲ್ಲಿ ಕೊಡ್ತದೆ ಅದಕ್ಕೆ ಕೆಲವೊಂದು ಮಾನದಂಡ ನಿಗದಿಪಡಿಸಿ ಅಂತ ಹೋರಿಗಳಿಂದ ಪಡೆದಂತ ವೀರ್ಯವನ್ನ ಪಡೆದು ಅದನ್ನು ಘನೀಕೃತ ವೀರ್ಯದ ಕಡ್ಡಿಗೆ ಮಾರ್ಪಡಿಸಿ ನಮ್ಮ ಒಳ್ಳೆ ಒಂದು ಮಾದರಿ ಅತ್ಯಂತ ಉತ್ಕೃಷ್ಟ ಸೌಲಭ್ಯಗಳಂತ ನಮ್ಮ ಪ್ರಯೋಗಾಲಯಗಳಲ್ಲಿ ಆ ವೀರ್ಯದ ಕಡ್ಡಿ ತಯಾರಿಸಿ ಆ ವೀರ್ಯದ ಕಡ್ಡಿಗಳನ್ನ ಸರಿಯಾದ ವೈಜ್ಞಾನಿಕ ರೀತಿಯಲ್ಲಿ ದ್ರವಸಾರ ಜನಕದಲ್ಲಿ ಶೇಖರಣೆ ಮಾಡಿ ಬೆದಿಗೆ ಬಂದಂತ ಅವಧಿಯಲ್ಲಿ ಅದನ್ನ ನಾವು ಕೃತಜ್ಞ ಮಾಡುವ ಮೂಲಕ ಒಳ್ಳೆ ಉತ್ತಮ ತಳಿಯ ಕರುಗಳನ್ನು ಹುಟ್ಟಲಿಕ್ಕೆ ಈ ಕಾರ್ಯಕ್ರಮ ಸಹಕಾರಿಯಾಗಿದೆ. ನಂದು ಏನು ವಿಚಾರ ಇತ್ತು ಅಂತಂದ್ರೆ, ಈ ಪ್ರಶ್ನೆ ಕೇಳೋದ್ರೊಳಗ, ಅಂತ ಒಂದು ಏನು ತಳಿಗಳಿರ್ತಾವ ಅವುಗಳನ್ನ ತಾವು ಗುರುತಿಸಿ ಪರೀಕ್ಷೆ ಮಾಡುವಂತಹದ್ದೇನಾದ್ರೂ ಈ ಯೋಜನೆ ಅದನ್ನ ಹೆಂಗ ಅಂತ? ಈ ಯೋಜನೆ ಒಳಗಡೆ ರಾಷ್ಟ್ರೀಯ ಗೋಕುಲ ಮಿಷನ್ ಅಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದಾವೆ. ಅದರಲ್ಲಿ ಆ ರೀತಿಯ ನಮ್ಮ ಏನು ಪ್ರಯೋಗಾಲಯ ವೀರ್ಯ ಸಂಕಲನ ಕೇಂದ್ರಗಳಿದಾವೆ, ಅವುಗಳನ್ನು ಸದೃಢಪಡಿಸುವಂತಹದ್ದು, ಅವುಗಳ ಸಾಮರ್ಥ್ಯ ಹೆಚ್ಚಿಸುವುದು ಇದೆ. ಇದೇ ಕೃತಜ್ಞ ಕಾರ್ಯಕ್ರಮನೂ ಇದೆ. ಇನ್ನೊಂದು ರಾಷ್ಟ್ರೀಯ ಗೋಕುಲ ಮಿಷನ್ ಇನ್ನೊಂದು ಬಹಳ ಉಪಯುಕ್ತವಾದ ಕಾರ್ಯಕ್ರಮನೂ ಇದೆ, ಅದರ ಬಗ್ಗೆ ಇಲ್ಲಿ ಕೂಡ ನಾನು ಹೇಳಿ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮೈತ್ರಿ ಅನ್ನುವಂಥ ಕಾರ್ಯಕ್ರಮ, ಮೈತ್ರಿ ಅಂತ ಕಾರ್ಯಕ್ರಮ ಏನಪ್ಪ ಅಂದ್ರೆ, ನಿರುದ್ಯೋಗ ಯುವಕ ಯುವತಿಯರಿಗೆ ಅವರನ್ನ ಯಾರು ಉತ್ಸುಕರಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಿಕ್ಕೆ, ಅಂದ್ರೆ ಕೃತಜ್ಞ ಕಾರ್ಯಕ್ರಮ ಮಾಡ್ತಿರ್ಬೋದು ಅಥವಾ ನಮ್ಮ ಲಸಿಕಾಕರಣ ಕಾರ್ಯಕ್ರಮ ಇರ್ಬೋದು, ಅವ್ರಿಗೆ 3 ತಿಂಗಳ ನಾವು ತರಬೇತಿ ಕೊಟ್ಟು ಅವ್ರಿಗೆ ಬೇಕಾದಂತ ಈ ರಾಷ್ಟ್ರೀಯ ಗೋಕುಲ ಮಿಷನ್ ಅಡಿ ಅವ್ರಿಗೆ ಬೇಕಾದ ಸೌಲಭ್ಯಗಳನ್ನು ಕೊಟ್ಟು ಅವರನ್ನು ಕೂಡ ಕೃತಜ್ಞ ಕಾರ್ಯಕರ್ತರಾಗಿ ಲಸಿಕಾ ಕಾರ್ಯಕರ್ತರ ಉಪಯೋಗಿಸ್ಲಿಕ್ಕೆ ಕೂಡ ಸೌಲಭ್ಯ ಇದೆ. ಈ ರೀತಿ ರಾಷ್ಟ್ರೀಯ ಗೋಕುಲ ಮಿಷನ್ ಕೇವಲ ಇದೊಂದು ಇದು ಒಂದೇ ಕಾರ್ಯಕ್ರಮ ಅಂತಿಲ್ಲ, ರಾಷ್ಟ್ರೀಯ ಗೋಕುಲ ಮಿಷನ್ ಅಡಿ ಈ ನಮ್ಮ ಮಂತ್ರಾಲಯದಿಂದ ಈ ಕಾರ್ಯಕ್ರಮ ಅನುಷ್ಠಾನಗೊಳ್ತಾ ಇದೆ. ಅದರಡಿ ಬಹಳಷ್ಟು ರೀತಿಯಲ್ಲಿ ಒಟ್ಟಾರೆ ಜಾನುವಾರುಗಳ ಉತ್ಪಾದಕತೆ ಮತ್ತು ಆರೋಗ್ಯವನ್ನು ಈ ಇನಾಫ್ ತಂತ್ರಜ್ಞಾನದ ಮೂಲ ಅಂಶ ಹೇಳಿದೆ ನಾನು, ಇನ್ಫಾರ್ಮೇಶನ್ ನೆಟ್ವರ್ಕ್ ಆಫ್ ಅನಿಮಲ್ ಪ್ರೊಡಕ್ಷನ್ ಅಂಡ್ ಹೆಲ್ತ್ ಇನಾಫ್ ಅಂತ ತಂತ್ರಜ್ಞಾನ. ಆ ಇನಾಫ್ ತಂತ್ರಜ್ಞ ಪೂರ್ವಕವಾದಂತಹ ಎಲ್ಲಾ ಮಾಹಿತಿಯನ್ನು ದಾಖಲಿಸುವುದರ ಜೊತೆಗೆ ಬರುವ ದಿನಗಳಲ್ಲಿ ವೈಜ್ಞಾನಿಕವಾಗಿ ಜಾನುವಾರುಗಳ ಉತ್ಪಾದಕತೆಯನ್ನ ಮತ್ತು ಆರೋಗ್ಯ ಸುಧಾರಿಸಲ್ಲಿ ಈ ಕಾರ್ಯಕ್ರಮ ಒಳಗೊಂಡಿದೆ. ಒಳ್ಳೆಯದು ಸರ್, ಇಲ್ಲಿ ತನಕ ತಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ. ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು, ಏನಾದರೂ ಸಂಶಯ ಬಗೆಹರಿಸಬೇಕು ಅಂತಂದಾಗ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ಹಾ, ದಯವಿಟ್ಟು ಯಾರೇ ರೈತರು ಏನೇ ಇದ್ರು ಸಹಿತ ಅತಿ ಅನಿವಾರ್ಯ ಸಂದರ್ಭಗಳಲ್ಲಿ ರಾತ್ರಿ ಹೊತ್ತು ಹೊರತುಪಡಿಸಿ ಕಚೇರಿ ಸಮಯದಲ್ಲಂತೂ ಎಲ್ಲರೂ ಮಾಡಿ. ಇನ್ನು ಯಾಕಂದ್ರೆ ನಮ್ಮಲ್ಲಿ ಜಾನುವಾರುಗಳಿಗೆ ತುರ್ತು ಸಂದರ್ಭಗಳು ಬಂದೇ ಬರ್ತಾವೆ ಅಂತ ರೈತರು ನಮ್ಗೆಲ್ಲ ದಿನನಿತ್ಯ ಕಾಲ್ ಮಾಡ್ತಾನೆ ಮಾಡ್ತಾ ಇರ್ತಾರೆ. ಇನ್ನೂ ಒಂದು ವಿಷಯವನ್ನ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ರಾಜ್ಯದಲ್ಲಿ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿರುವಂತದ್ದು ಸಹಾಯವಾಣಿ ಅಂತ ಪಶುಪಾಲಕರ ಸಹಾಯವಾಣಿಯನ್ನ ಹೆಲ್ಪ್ಲೈನ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಪಶುಪಾಲಕ ಸಹಾಯವಾಣಿಯ ಮೂಲಕ 8277100200 ಈ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡುವ ಮೂಲಕ ಯಾವುದೇ ಸಂದರ್ಭದಲ್ಲಿ ಎಂತ ಒಂದು ತಮಗೆ ಯಾವುದೇ ರೀತಿಯ ಸಹಾಯವನ್ನ ಪಶುಪಾಲಕರಿಗೆ ತಮಗೆ ಬೇಕಾದಂತ ಏನು ಮಾಹಿತಿಯನ್ನ ಕೊಡಲಿಕ್ಕೆ ಇಡೀ ರಾಷ್ಟ್ರದಲ್ಲೇ ಮಾದರಿಯಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಇಲಾಖೆ ಪ್ರಾರಂಭ ಮಾಡಿದೆ. ಇದಕ್ಕೆ ಅತ್ಯಂತ ಮುತುವರ್ಜಿ ವಹಿಸಿ ನಮ್ಮ ಇಲಾಖೆ ಹಿರಿಯ ನಮ್ಮ ಸನ್ಮಾನ್ಯ ಮಂತ್ರಿಗಳು ಹಿರಿಯ ಅಧಿಕಾರಿಗಳು ಕೂಡ ಪ್ರಾರಂಭ ಮಾಡಿದ್ದಾರೆ. ಈ ಒಂದು ಪಶುಪಾಲ ಸಹಾಯವಾಣಿಯನ್ನು ಉಪಯೋಗಿಸಿಕೊಂಡು ತಮ್ಮ ಎಲ್ಲ ಸಂದೇಹಗಳನ್ನು ನಿವಾರಿಸೋದ್ರ ಜೊತೆಗೆ ತಮಗೆ ಬೇಕಾದಂಥ ಮಾಹಿತಿಯನ್ನು ಪಡೆಯೋದ್ರ ಜೊತೆಗೆ ಅನಾರೋಗ್ಯ ಪೀಡಿತ ಜಾನುವಾರುಗಳಿಗೆ ಏನು ಬೇಕಾದ ಸೌಲಭ್ಯವನ್ನು ಕೂಡ ಕೊಡುವಂಥ ವಿಷಯವನ್ನು ಇದರಲ್ಲಿ ಅಳವಡಿಸಲಾಗಿದೆ. ಈ ಒಂದು ಸಹಾಯವಾಣಿಗೆ ತಾವು ಕರೆ ಮಾಡಿದಾಗ ತಮಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಸಹಾಯವಾಣಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತ ಒಂದು ಕಾಲ್ ಸೆಂಟರ್ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ ಇದು ಸಹಾಯವಾಣಿ ಕಾರ್ಯನಿರ್ವಹಿಸ್ತಾ ಇದೆ. ಅದಕ್ಕೆ ತಾವು ಯಾವುದೇ ಸಂದರ್ಭದಲ್ಲಿ ಕರೆ ಮಾಡಿದಾಗ ದಿನದ 24 ಗಂಟೆ 24x7 ಅಂತಾನೆ ಹೇಳ್ತೀವಿ ನಾವು, 24 ಗಂಟೆ ಪ್ರತಿದಿನೂ ಕೂಡ ಈ ಸೌಲಭ್ಯವನ್ನು ತಾವು ಪಡೀಲಿಕ್ಕೆ ಅವಕಾಶ ಇದೆ. ತಾವು ಯಾವುದೇ ಕಾಲಕ್ಕೂ ಕೂಡ ಈ ಸೌಲಭ್ಯವನ್ನು ಪಡ್ಕೊಂಡು ತಮ್ಮ ಜಾನುವಾರುಗಳ ಆರೋಗ್ಯ ರಕ್ಷಣೆ ಮಾಡಬೇಕು, ಜಾನುವಾರು ಉತ್ಪಾದಕತೆ ಹೆಚ್ಚಿಸಬೇಕು, ಅದರ ಜೊತೆ ಜೊತೆಗೆ ನಮ್ಮ ರಾಜ್ಯದ ರಾಷ್ಟ್ರದ ಸಂಪತ್ತನ್ನು ಹೆಚ್ಚಿಸಿಕೊಂಡು ಒಳ್ಳೆ ಜೀವನ ಅದ ರೂಪಿಸಿಕೊಂಡು ಬರು ದಿನಗಳಲ್ಲಿ ನಾವು ನೀವು ಕೂಡ ಒಳ್ಳೆ ಜೀವನ ಮಾಡೋಣ ಅಂತ ಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಆತ್ಮೀಯರೇ, ಡಾಕ್ಟರ್ ಪ್ರಾಣೇಶ್ ಜಾಗೀರ್ದಾರ್ ಅವರು ಏನು ಉಚಿತ ದೂರವಾಣಿಯನ್ನು ತಮಗೆ ನೀಡಿದ್ದಾರೆ, ಸಹಾಯವಾಣಿ ಇದೆ, ಅದನ್ನು ನಾನು ಇನ್ನೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು 8-7-7-1-0-0-2-0-0. ಈ ನಂಬರ್ನ ತಾವು ಸಂಪರ್ಕ ಮಾಡಿ ತಮ್ಮ ಸಂದೇಹಗಳನ್ನು ನಿವಾರಣೆ ಮಾಡಿಕೊಳ್ಬಹುದು. ಈಗಾಗಲೇ ಡಾಕ್ಟರ್ ಹೇಳ್ದಂಗೆ ಯಾವುದೇ ವಿಚಾರ, ಈ ಪಶುಪಾಲನೆಗೆ ಸಂಬಂಧಪಟ್ಟಂತಹ ಯಾವುದೇ ಮಾಹಿತಿ ಇರಬಹುದು ಅಥವಾ ಯಾವುದೇ ಅನುಭವ ಇರಬಹುದು, ತಾವು ಹಂಚಿಕೊಳ್ಬಹುದು. ಒಳ್ಳೆಯದು ಡಾಕ್ಟರ್ ಪ್ರಾಣೇಶ್ ಜಾಗೀರ್ದಾರ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ಯಾವ ರೀತಿ ರಾಷ್ಟ್ರೀಯ ಕೃತಕ ಗರ್ಭಧಾರಣೆ ಯೋಜನೆ ಇದೆ, ಯಾವಾಗ ಅದು ಅನುಷ್ಠಾನಕ್ಕೆ ಬಂದಿದೆ, ಎಲ್ಲಿ ತನಕ ನಡೀತಾ ಇದೆ ಅನ್ನುವಂಥ ಒಂದು ವಿಚಾರವನ್ನು ಹೇಳಿದ್ದೀರಿ. ಈ ಒಂದು ಯೋಜನೆಯ ಸೌಲಭ್ಯವನ್ನು ನಮ್ಮ ಎಲ್ಲ ರೈತ ಬಾಂಧವರು ಪಡ್ಕೊಂಡು ತಮ್ಮ ರಾಸುಗಳ ಒಂದು ಉನ್ನತೀಕರಣ ಮಾಡ್ಕೊಳ್ತಾರೆ ಅಂಥೇಳಿ ನಾವು ಭಾವಿಸ್ತೀವಿ. ಇಲ್ಲಿ ತನಕ ಬಂದು ನಮ್ಮ ಸ್ಟುಡಿಯೋಗೆ ಬಂದು ತಾವು ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯರೆ, ಜಾನುವಾರು ತಳಿ ಉನ್ನತೀಕರಣದ ಅಭಿಯಾನದ ಕುರಿತು ವಿಜಯಪುರ ಜಿಲ್ಲಾ ಪಶುಪಾಲನೆ ಇಲಾಖೆಯ ಉಪನಿರ್ದೇಶಕರಾಗಿರುವ ಡಾಕ್ಟರ್ ಪ್ರಾಣೇಶ್ ಜಾಗೀರ್ದಾರ್ ಅವರೊಂದಿಗೆ ಇದುವರೆಗೆ ಸಂದರ್ಶನವನ್ನು ಕೇಳಿದ್ರಿ. ಸೋಮಶೇಖರ್ ಎಸ್ ರುಳಿ ಅವರು ಸಂದರ್ಶನವನ್ನು ಮಾಡಿದ್ರು. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿಯಿಂದ ಮೂಡಿಬಂತು. ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಚಿತ್ರನಟಿ ಯಜ್ಞಾ ಶೆಟ್ಟಿ. ನಮ್ಗೆ ತಾಯಿಯಾಗಿ, ಹೆಂಡತಿಯಾಗಿ, ಸೋದರಿಯಾಗಿ ಹೆಣ್ಣು ಬೇಕು, ಆದ್ರೆ ಮಗಳಾಗಿ ಯಾಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಮಕ್ಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಿದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಇದನ್ನ ನಾವು ಈಗಲೇ ತಿದ್ಕೊಳ್ದಿದ್ರೆ ಮುಂದೆ ಸಮಾಜದಲ್ಲಿ ಅನೇಕ ಅನಾಹುತಗಳಿಗೆ ಕಾರಣ ಆಗ್ತೇವೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿಯಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ದೊರೆಯುವ ಸೌಲಭ್ಯಗಳು. ಹದಿಹರೆಯದವರಿಗೆ ಆಪ್ತ ಸಮಾಲೋಚನೆ ಮತ್ತು ಸಾರ್ವಜನಿಕರಿಗೆ ಯೋಗ ಶಿಕ್ಷಣ ಶಿಬಿರಗಳು. ಕುಟುಂಬ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಅರ್ಹ ದಂಪತಿಗಳಿಗೆ ತಾತ್ಕಾಲಿಕ ಮತ್ತು ಶಾಶ್ವತ ಗರ್ಭನಿರೋಧಕ ವಿಧಾನಗಳ ಸೇವೆ ನಿಗದಿತ ಸಮಯದಲ್ಲಿ ಉಚಿತ. ಕಣ್ಣು, ಕಿವಿ, ಮೂಗು, ಗಂಟಲು ಮತ್ತು ಬಾಯಿ ಸಂಬಂಧಿ ರೋಗಗಳಿಗೆ ತಪಾಸಣೆ. ತುರ್ತು ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮತ್ತು ಅವಶ್ಯವಿದ್ದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮೇಲ್ಮಟ್ಟದ ಆಸ್ಪತ್ರೆಗೆ ಕಳಿಸಲಾಗುವುದು. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ನೀವು ಕಾಂಟ್ರಾಕ್ಟರ್ ಶಿವಣ್ಣ, ನೀವೇ ಹೇಳಿ ಅಲ್ಟ್ರಾಟೆಕ್ ಸಿಮೆಂಟ್ ಯಾಕೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆದು ಇದೆಯಲ್ಲ? ಇದೆ ಹೌದು, ಆದ್ರೆ ನಾಳೆ ಛಾವಣಿ ಸೋರಿದ್ರೆ, ಗೋಡೆ ಮೇಲೆ ಕ್ರ್ಯಾಕ್ ಬಂದ್ರೆ, ನಾನು ಮಾಡಿದ ಮನೆ ಕೆಲಸ ಮತ್ತೆ ನನ್ನ ಹೆಸರು ಎರಡೂ ಹಾಳಾಗುತ್ತೆ. ಕೋಟೆಯ ಬಾಗಿಲು ಹಾಕಿದ್ರೆ ಏನ್ ಬಂತು? ಊರೇ ಕೊಳ್ಳೆ ಹೊಡೆದ್ಮೇಲೆ ತಿಳಿಯುತ್ತೆ ಶಿವಣರೇ. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಆತ್ಮೀಯರೇ, ಈ ಒಂದು

ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿ.